50 languages. 26 26 في الطبيعة ಪ್ರಕೃತಿಯ ಮಡಿಲಿನಲ್ಲಿ. أترى ذلك البرج؟ ನಿನಗೆ ಅಲ್ಲಿರುವ ಗೋಪುರ ಕಾಣಿಸುತ್ತಾ ಇದೆಯಾ? أترى ذلك الجبل؟ ನಿನಗೆ ಅಲ್ಲಿರುವ ಬೆಟ್ಟ ಕಾಣಿಸುತ್ತಾ ಇದೆಯಾ? أترى تلك القرية؟ ನಿನಗೆ ಅಲ್ಲಿರುವ ಹಳ್ಳಿ ಕಾಣಿಸುತ್ತಾ ಇದೆಯಾ? أترى ذلك النهر؟ ನಿನಗೆ ಅಲ್ಲಿರುವ ನದಿ ಕಾಣಿಸುತ್ತಾ ಇದೆಯಾ? أترى ذلك الجسر؟ ನಿನಗೆ ಅಲ್ಲಿರುವ ಸೇತುವೆ ಕಾಣಿಸುತ್ತಾ ಇದೆಯಾ? أترى تلك البحيرة؟ ನಿನಗೆ ಅಲ್ಲಿರುವ ಸಮುದ್ರ ಕಾಣಿಸುತ್ತಾ ಇದೆಯಾ? يعجبني ذلك الطائر. ನನಗೆ ಆ ಪಕ್ಷಿ ಇಷ್ಟ. تعجبني تلك الشجرة. ನನಗೆ ಆ ಮರ ಇಷ್ಟ. تعجبني هذه الصخرة. ನನಗೆ ಈ ಕಲ್ಲು ಇಷ್ಟ. يعجبني ذلك المتنزه. ನನಗೆ ಆ ಉದ್ಯಾನವನ ಇಷ್ಟ. تعجبني تلك الحديقة. ನನಗೆ ಆ ತೋಟ ಇಷ್ಟ. تعجبني هذه الزهرة. ನನಗೆ ಈ ಹೂವು ಇಷ್ಟ. أجد هذا جميلا. ಅದು ಸುಂದರವಾಗಿದೆ. أجد هذا ممتعا. ಅದು ಸ್ವಾರಸ್ಯಕರವಾಗಿದೆ. أجد هذا رائعا. ಅದು ತುಂಬಾ ಸೊಗಸಾಗಿದೆ. أجد هذا قبيحا. ಅದು ಅಸಹ್ಯವಾಗಿದೆ. أجد هذا مملا. ಅದು ನೀರಸವಾಗಿದೆ. أجد هذا مرعبا. ಅದು ಅತಿ ಘೋರವಾಗಿದೆ.